ಕಿಸಾನ್ ವಾಣಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪಶುಪಾಲನೆ ಹಾಗೂ ಪಶು ವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು. ಕೇಳಿ ಬಾನುಲಿ ಸರಣಿ ಹೈನು ಹೊನ್ನು. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಹೈನು ಹೊನ್ನು ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಪ್ರಸ್ತುತ ಹಾಲಿನ ಗುಣಮಟ್ಟ ನಿಯಂತ್ರಣ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಚ್ ದೇವರಾಜ ನಾಯ್ಕ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತುತ ಹಾಲಿನ ಗುಣಮಟ್ಟದ ನಿಯಂತ್ರಣ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ನಮ್ಮ ದೇಶದಲ್ಲಿ ಹಾಲಿಗೆ ಸಂಬಂಧಪಟ್ಟ ಹಾಗೆ ದೊಡ್ಡ ಕ್ರಾಂತಿಯೇ ಆಗಿದೆ. ಇವತ್ತು ನಮಗೆ ಎಷ್ಟು ಹಾಲು ಬೇಕೋ ಅಷ್ಟು ಹಾಲನ್ನು ಕೂಡ ನಾವು ಉತ್ಪಾದನೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಹೆಚ್ಚುವರಿ ಹಾಲನ್ನು ಬೇರೆ ಬೇರೆ ರಾಷ್ಟ್ರಗಳಿಗೆ ನಾವು ರಫ್ತು ಮಾಡ್ತಾ ಇರುವಂಥದ್ದನ್ನು ಕೂಡ ಗಮನಿಸಬಹುದು. ಆದರೆ ನಾವು ಉತ್ಪಾದನೆ ಮಾಡ್ತಾ ಇರತಕ್ಕಂತಹ ಹಾಲಿನ ಗುಣಮಟ್ಟ ಏನಿದೆಯೋ ಇದು ಇನ್ನೂ ಸುಧಾರಣೆಯನ್ನು ಕಂಡಿಲ್ಲ ಅನ್ನುವಂಥದ್ದು. ಬೇರೆ ಮುಂದುವರೆದಂತಹ ರಾಷ್ಟ್ರಗಳಿಗೆ ಹೋಲಿಕೆ ಮಾಡಿದಾಗ ನಾವು ಗುಣಮಟ್ಟದಲ್ಲಿ ಇನ್ನೂ ಒಂದಷ್ಟು ಸಾಧನೆಯನ್ನು ಮಾಡಬೇಕಿದೆ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಈ ಪ್ರಸ್ತುತ ಹಾಲಿನ ಗುಣಮಟ್ಟ ಹೇಗಿದೆ, ಅದರ ನಿಯಂತ್ರಣವನ್ನು ಹೇಗೆ ಮಾಡುವಂಥದ್ದು, ಮತ್ತು ಇನ್ನೂ ಒಳ್ಳೆಯ ಗುಣಮಟ್ಟದ ಹಾಲನ್ನು ಹೇಗೆ ಉತ್ಪಾದನೆಯನ್ನು ಮಾಡಬೇಕು, ಅದಕ್ಕೆ ಏನೆಲ್ಲ ಮಾನದಂಡಗಳನ್ನು ಅನುಸರಿಸಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಜಾನುವಾರು ಉತ್ಪನ್ನಗಳ ತಾಂತ್ರಿಕತೆ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ದೇವರಾಜ ನಾಯಕ್ ಅವರು. ದೇವರಾಜ ನಾಯಕ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಎಲ್ಲ ಕೇಳುಗರು ಕೂಡ ನಮಸ್ಕಾರ. ಇವತ್ತು ಹಾಲಿನ ಗುಣಮಟ್ಟದ ಬಗ್ಗೆ ಒಂದಷ್ಟು ತಾವು ತಿಳಿಸ್ಕೊಡ್ಬೇಕು. ಅದಕ್ಕಿಂತ ಮೊದಲು ಈ ಹಾಲಿನ ಉತ್ಪಾದನೆಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಹಂತಗಳಲ್ಲಿ, ಅಂತ ಅಂದ್ರೆ ಜಾಗತಿಕ ಮಟ್ಟದಲ್ಲಿ ಮತ್ತೆ ನಮ್ಮ ದೇಶದ ಮಟ್ಟದಲ್ಲಿ, ರಾಜ್ಯದ ಮಟ್ಟದಲ್ಲಿ ಈ ಹಾಲಿನ ಸನ್ನಿವೇಶಗಳು ಅದರ ಉತ್ಪಾದನೆಗೆ ಸಂಬಂಧಪಟ್ಟ ಹಾಗೆ ಹೇಗೆ ಇದ್ದಾವೆ ಅನ್ನುವಂತ ಒಂದು ಪರಿಚಯವನ್ನ ಮಾಡಿಕೊಡಿ. ನಮಗೆ ಗೊತ್ತಿರೋ ಹಾಗೆ ಪ್ರಪಂಚದಲ್ಲಿ ಸರಿಸುಮಾರು 937 ದಶಲಕ್ಷ ಮೆಟ್ರಿಕ್ ಟನ್ ಅಷ್ಟು ಹಾಲು ಉತ್ಪಾದನೆ ಆಗ್ತಾ ಇದೆ. ಆ ಉತ್ಪಾದನೆಯಲ್ಲಿ 21% ಭಾರತ ದೇಶನೇ ಕೂಡ ಕಾಣಿಕೆ ನೀಡ್ತಾ ಇದೆ. ಹಾಗೆಯೇ ಹೆಚ್ಚು ಹಾಲು ಉತ್ಪಾದಿಸುವ ರಾಷ್ಟ್ರಗಳಾದಂತಹ ನ್ಯೂಜಿಲ್ಯಾಂಡ್, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿ, ಜರ್ಮನಿ, ಫ್ರಾನ್ಸ್, ಆಸ್ಟ್ರೇಲಿಯಾ ಮತ್ತು ಐರ್ಲೆಂಡ್, ಈ ಮುಂದುವರೆದಂತಹ ರಾಷ್ಟ್ರಗಳು ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡ್ತಿದ್ದಾವೆ. ಅಷ್ಟೇ ಅಲ್ಲದೇ ಹೆಚ್ಚು ಹಾಲು ಕೊರತೆಯುಳ್ಳ ರಾಷ್ಟ್ರಗಳಾದಂತಹ ಚೀನಾ, ಇಟಲಿ ಮತ್ತು ರಷ್ಯನ್ ಫೆಡರೇಷನ್, ಮೆಕ್ಸಿಕೋ ದೇಶಗಳು ಮತ್ತು ಇಂಡೋನೇಷ್ಯಾ ದೇಶಗಳು, ಇವು ಈ ದೇಶಗಳಲ್ಲಿ ಹಾಲಿನ ಕೊರತೆ ಕೂಡ ಇದೆ. ಸರಿಸುಮಾರು ಪ್ರಪಂಚದಲ್ಲಿ 150 ದಶಲಕ್ಷ ರೈತರು ಈ ಒಂದು ಉದ್ಯಮದಲ್ಲಿ ಭಾಗಿಯಾಗಿದ್ದಾರೆ. ಹಾಗಾಗಿ ಇವತ್ತು ನಾವು ಪ್ರಪಂಚನ ಕಡೆ ತಿರುಗಿ ನೋಡಿದರೆ ಭಾರತ ದೇಶ ಹಾಲು ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನ ಇದ್ದರೆ ಅದು ಎರಡನೇ ಸ್ಥಾನ ಅಮೆರಿಕಾಗೆ ಹೋಗುತ್ತೆ. ಮತ್ತೆ ಅತಿ ಹೆಚ್ಚು ಹಾಲಿನ ಉತ್ಪನ್ನಗಳನ್ನು ಬಳಸುವಂಥ ರಾಷ್ಟ್ರಗಳಲ್ಲಿ ಭಾರತ ಮುಂಚೂಣಿಯಲ್ಲಿದೆ. ಅದಾದಮೇಲೆ ಯುರೋಪ್ ಒಕ್ಕೂಟ ಮತ್ತೆ USA ಹಾಗೆ ಚೀನಾ ರಾಷ್ಟ್ರಗಳು ಕೂಡ ಇವತ್ತು ನಾವು ಹಾಲನ್ನ ಹೆಚ್ಚು ಬಳಸುವಂತಹ ರಾಷ್ಟ್ರಗಳಲ್ಲಿದ್ದಾವೆ. ವಿಶೇಷವಾಗಿ ಹಾಲಿನ ಉತ್ಪನ್ನಗಳನ್ನ ಮಾಡ್ತಕ್ಕಂಥ ದೇಶಗಳು ಯಾವ್ಯಾವ ಅಂದ್ರೆ ಜರ್ಮನಿ, ನ್ಯೂಜಿಲ್ಯಾಂಡು, ಫ್ರಾನ್ಸ್, ನೆದರ್ಲ್ಯಾಂಡ್, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಬೆಲ್ಜಿಯಂ, ಡೆನ್ಮಾರ್ಕ್ ಮತ್ತೆ ಆಸ್ಟ್ರೇಲಿಯಾ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ್ದೇನು ಅಂದ್ರೆ ಹಾಲಿನ ಉತ್ಪಾದನೆಯಲ್ಲಿ ಕಡಿಮೆ ಇದ್ರೂ ಕೂಡ ಅವರು ರಫ್ತುನಲ್ಲಿ ಬಹಳ ಮುಂಚೂಣಿಯಲ್ಲಿದ್ದಾರೆ. ಅಲ್ಲಿ ಕಾರಣ ಎಷ್ಟೇ, ಅವರು ನಿಯಂತ್ರಿಸುವಂತಹ ಹಾಲಿನ ಗುಣಮಟ್ಟ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಒಂದು ಇರೋದ್ರಿಂದ ಅಲ್ಲಿನ ಉತ್ಪನ್ನಗಳು ಯಾವುದೇ ಒಂದು ದೇಶಕ್ಕೆ ರಫ್ತು ಮಾಡುವಂತ ಒಂದು ಪರಿಸ್ಥಿತಿ ಇದೆ. ಇನ್ನು ನಮ್ಮ ಭಾರತದ ಸನ್ನಿವೇಶ ಹೇಗಿದೆ? ಭಾರತದ ಸನ್ನಿವೇಶ ಕಳೆದ 1960 ಇವತ್ತಿನವರೆಗೂ ನಾವು ಹೋಲಿಕೆ ಮಾಡಿದ್ರೆ ಬಹಳಷ್ಟು ನಾವು ಅತಿ ವೇಗದಲ್ಲಿ ನಾವು ಹೈನೋದ್ಯಮದಲ್ಲಿ ನಾವು ಬೆಳೆದಿದ್ದೀವಿ. ಈಗ ಉದಾಹರಣೆಗೆ ನಾವು ಪಶುಸಂಗೋಪನೆಯಲ್ಲಿ ತಗೊಂಡ್ರೆ 9,62,682 ಅಷ್ಟು ನಾವು ಈ ಒಂದು ಪಶುಸಂಗೋಪನೆಯಿಂದಲೇ ನಾವು ಆದಾಯವನ್ನು ನಾವು ಕಾಣ್ತೀವಿ. ಆಮೇಲೆ 299,96 ಅಷ್ಟು ಪಶುಸಂಗೋಪನೆ ಸಂತತಿ ಇದೆ. ಮತ್ತೆ ಹಾಲಿನ ಉತ್ಪಾದನೆ ಇವತ್ತು 6.43 ಭಾರತ ಕಂಡಿದೆ. ಮತ್ತೆ ವಿಶ್ವದಲ್ಲಿ 1.53 ನಾವು ಒಂದು ಬೆಳವಣಿಗೆನ ನಾವು ನೋಡ್ತೀವಿ. ಮತ್ತೆ ಈಗ ಸರಿಸುಮಾರು 427 ಗ್ರಾಂ ಪ್ರತಿದಿನ ನಾವು ಒಬ್ಬ ಗ್ರಾಹಕರಿಗೆ ನಾವು ಹಾಲನ್ನ ಸಿಗುವಂತ ಒಂದು ಅವಕಾಶ ನಮ್ಮ ದೇಶದಲ್ಲಿ ಇದೆ. ಆದರೆ ಮುಖ್ಯವಾಗಿ ಇಲ್ಲಿ ಎರಡು ತರವಾದ ಹಾಲನ್ನ ನಾವು ಉತ್ಪಾದನೆ ನಾವು ಕಾಣಬಹುದು. ಒಂದು ಸಂಘಟಿತ ವಲಯ, ಇನ್ನೊಂದು ಅಸಂಘಟಿತ ವಲಯ. ಅಸಂಘಟಿತ ವಲಯದಲ್ಲಿ ಸರಿಸುಮಾರು 40% ಹಾಲು ಆ ಸಂಘಟಿತ ವಲಯಕ್ಕೆ ಹೋಗುತ್ತೆ, 60% ಅದು ಅಸಂಘಟಿತ ವಲಯಕ್ಕೆ ಹೋಗುತ್ತೆ. ಉದಾಹರಣೆಗೆ ಇವತ್ತು ನಮ್ಮ ದೇಶದಲ್ಲಿ 198,000,000,000 ಹಾಲು ಉತ್ಪಾದನೆ ಆಗ್ತಾ ಇದ್ರೆ ಅದರಲ್ಲಿ 80,000,000 ಟನ್ ಸಂಘಟಿತ ವಲಯಕ್ಕೆ ಹೋಗುತ್ತೆ, ಇನ್ನು 118,000,000 ಅಸಂಘಟಿತ ವಲಯಕ್ಕೆ ಹೋಗುತ್ತೆ. ಇದಿಷ್ಟು ನಮ್ಮ ಭಾರತದ ಸನ್ನಿವೇಶ. ಸರ್, ಕರ್ನಾಟಕ ಮತ್ತೆ ನಮ್ಮ ಹಾಸನದ ಸನ್ನಿವೇಶದ ಬಗ್ಗೆ ಹೇಳಬಹುದಾ? ಕರ್ನಾಟಕ ತಮಗೆಲ್ಲ ಗೊತ್ತಿರೋ ಹಾಗೇನೆ ನಂದಿನಿ ಚಿರಪರಿಚಿತ ಎಲ್ಲಾ ರೈತರಿಗೆ, ಎಲ್ಲಾ ಗ್ರಾಹಕರಿಗೆ. ಇಲ್ಲಿ ನಾವು ಕ್ಷೀರಕ್ರಾಂತಿಯ ಹಿಂದೆ ಮತ್ತೆ ಅದರ ತದನಂತರ ನಾವು ನೋಡಿದಾಗ ಇಲ್ಲಿ ಗುಣಮಟ್ಟ ಸಾಕಷ್ಟು ಕೂಡ ಬೆಳವಣಿಗೆನ ಕಂಡಿದೆ, ಸಾಕಷ್ಟು ಕ್ರಾಂತಿಯನ್ನ ಉಂಟು ಮಾಡಿದೆ. ಅಲ್ಲಿ ಗುಣಮಟ್ಟನ ನಾವು ಮಾನದಂಡವಾಗಿ ತಗೋಬೇಕಾದ್ರೆ ಅಲ್ಲಿನ ಕೊಬ್ಬು, SNF, ಟೋಟಲ್ ಸಾಲಿಡ್ಸ್ ಎಷ್ಟಿದೆ, ಮತ್ತೆ ಇದರ ಕಂಟಾಮಿನೆಂಟ್ಸು, ಮತ್ತೆ ಅಲ್ಟ್ರೇಷನ್ ಏನಂತೀವಿ, ಇವೆಲ್ಲವೂ ಕೂಡ ಸಾಕಷ್ಟು ಬದಲಾವಣೆ ಆಗಿದೆ. ಮತ್ತೆ ಗುಣಮಟ್ಟದಲ್ಲಿ ನಾವು ಇನ್ಫ್ರಾಸ್ಟ್ರಕ್ಚರ್ ಇರಬಹುದು, ಉಪಕರಣಗಳು ಮತ್ತೆ ಬೇರೆ ಬೇರೆ ರೀತಿಯ ತಂತ್ರಜ್ಞಾನಗಳಿಗೂ ಕೂಡ ನಾವು ಇವತ್ತು KMF ನಂದಿನಲ್ಲಿ ನಾವು ನೋಡಕ್ಕೆ ಕಾಣಸಿಗುತ್ತೆ. ಈ ನಮ್ಮ ದೇಶದ ಹಾಲಿನಲ್ಲಿ ಸಾಕಷ್ಟು ಉತ್ಪಾದನೆ ಆಗ್ತಾ ಇದೆ ಅಂತ ಹೇಳಿ ತಾವು ಹೇಳಿದ್ರಿ. ಹೆಚ್ಚು ಹಾಲನ್ನ ನಾವು ಉತ್ಪಾದನೆಯನ್ನ ಮಾಡ್ತಾ ಇದ್ದೇವೆ. ಆದ್ರೆ ಈ ಪ್ರಸ್ತುತ ನಮ್ಮ ಹಾಲಿನ ಗುಣಮಟ್ಟ ಹೇಗಿದೆ? ಹಾಲಿನ ಗುಣಮಟ್ಟ ಸಾಕಷ್ಟು ಬೆಳವಣಿಗೆನ ಕಂಡಿದೆ. ಈಗ ನೋಡಿ, ಉದಾಹರಣೆಗೆ ನಾವು ಹಾಲಿನ ಗುಣಮಟ್ಟ ಮಾನದಂಡ ತಗೋಬೇಕಾದ್ರೆ SPC ಕೌಂಟು ಮತ್ತೆ MBRT, ACT ಮತ್ತೆ ಕೋಲಿ ಫಾರಂ ಈ ತರ ಒಂದು ಒಂದು ಬ್ಯಾಕ್ಟೀರಿಯಲ್ ಸಂಖ್ಯೆಯಲ್ಲಿ ನಾವು ಅದನ್ನ ಅಳಿತೀವಿ. ಸೊ ಈ ಒಂದು ಗುಣಮಟ್ಟ ತಗೊಂಡಾಗ ನಾವು ಉದಾಹರಣೆಗೆ SPC ಕೌಂಟು 200,000 ಕಡಿಮೆ ಇದ್ರೆ ಅದು ಅತ್ಯುತ್ತಮ ಹಾಲು, ಮತ್ತೆ 10-50 ಲಕ್ಷ ತನಕ ಬಂದ್ರೆ ಅದು ಉತ್ತಮ, 50 ಲಕ್ಷದಿಂದ ಮೇಲ್ಪಟ್ಟು ಬಂದ್ರೆ ಅದು ಕಳಪೆ ಹಾಲು ಅಂತ ಕೂಡ ನಾವು ತೀರ್ಮಾನ ಮಾಡ್ತೀವಿ. ಇವತ್ತಿನ ದಿನ ನಾವು 3 ವಿಭಾಗವಾಗಿ ಹಾಲನ್ನು ನಾವು ಶೇಖರಣೆ ಮಾಡ್ತಾ ಇದೀವಿ. ಒಂದು ಬಲ್ಕ್ ಮಿಲ್ಕ್ ಕೂಲರ್ ಇಂದ, ಇನ್ನೊಂದು ಚಿಲ್ಲಿಂಗ್ ಸೆಂಟರ್ ಇಂದ, ಇನ್ನೊಂದು ಡೈರೆಕ್ಟ್ ಕ್ಯಾನ್ ಇಂದ. ಇಲ್ಲಿ ಕ್ಯಾನ್ ಅಂತ ಬರೋಂತ ಹಾಲು ಅಲ್ಲಿ ಗುಣಮಟ್ಟ ಸ್ವಲ್ಪ ಕಡಿಮೆ ಇದ್ರೆ, ಮತ್ತೆ ಅದ್ ತದನಂತರ ಚಿಲ್ಲಿಂಗ್ ಸೆಂಟರ್ ಇಂದ ಬರುವಂತಹ ಹಾಲಿನಲ್ಲಿ ಉತ್ತಮ ಹಾಲಿದ್ರೆ, ಮತ್ತೆ ಬಲ್ಕ್ ಮಿಲ್ಕ್ ಕೂಲರ್ ಇಂದ ಬರುವಂತಹ ಹಾಲು ಬಹಳ ಅತ್ಯುತ್ತಮ ಇರೋದಂತ ಇರ್ತವೆ. ಈ ಒಂದು ಗುಣಮಟ್ಟದ ಮೇಲೆ ನಾವು ಹಾಲನ್ನ ವಿಂಗಡಣೆ ಮಾಡ್ತಾರೆ ಡೈರಿಗಳಲ್ಲಿ. ಈ ಹಾಲನ್ನ ಅತ್ಯುತ್ತಮವಾದ ಹಾಲನ್ನ ಯಾವ್ದು ಪದಾರ್ಥಕ್ಕೆ ಬಳಸಬೇಕು, ಉತ್ತಮವಾದ ಹಾಲನ್ನ ಯಾವ್ದಕ್ಕೆ ಪದಾರ್ಥ ಬಳಸಬೇಕು ಅಂದ್ಬಿಟ್ಟು ಅದರ ಮೇಲೆ ಹಾಲಿನ ಪದಾರ್ಥಗಳನ್ನ ಉತ್ಪನ್ನ ಮಾಡ್ತಾರೆ. ಉದಾಹರಣೆಗೆ ಅತ್ಯುತ್ತಮ ಹಾಲಿನಲ್ಲಿ ಏನು ಬಲ್ಕ್ ಮಿಲ್ಕ್ ಅವರಿಂದ ಬರುತ್ತೋ ಅಂತ ಹಾಲುಗಳನ್ನ ನಾವು ಇವತ್ತು UHT ಮಿಲ್ಕ್ ಇರಬಹುದು, ಮತ್ತೆ ವೇ ಪ್ರೋಟೀನ್ ಕಾನ್ಸಂಟ್ರೇಟ್ ಬಳಸಕಂತ ಇರಬಹುದು, ಮತ್ತೆ ಬೇರೆ ಬೇರೆ ಅಂತ ಉತ್ಪನ್ನಗಳು ಹೆಚ್ಚಿಗೆ ದಿನ ಯಾವ ಪದಾರ್ಥಗಳನ್ನ ಸಂರಕ್ಷಣೆ ಮಾಡಬೇಕೋ ಅಂತ ಪದಾರ್ಥಗಳಿಗೆ ಈ ಅಂತ ಒಂದು ಹಾಲನ್ನ ನಾವು ಬಳಸ್ತೀವಿ. ಇಲ್ಲಿ ಕಾರಣ ಇಷ್ಟೇ, ಗುಣಮಟ್ಟದಲ್ಲಿ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಬಹಳನೇ ಕಡಿಮೆ ಇರಬೇಕು. ಉದಾಹರಣೆಗೆ ನಮ್ಮ ದೇಶದಲ್ಲಿ ಆರೋಗ್ಯವಂತ ಹಸುವಿನ ಕೆಚ್ಚಲಿಂದ ಬರುವಂತಹ ಹಾಲು ಸರಿಸುಮಾರು 500-1,000 ಬ್ಯಾಕ್ಟೀರಿಯಾಗಳ ಸಂಖ್ಯೆ ಇರುತ್ತೆ. ಆದರೆ ಹೊರದೇಶಕ್ಕೆ ಮುಂದುವರೆದಂತಹ ರಾಷ್ಟ್ರಗಳಿಗೆ ಹೋಲಿಸಿದ್ರೆ ಅದು 2,000-3,000 ತನಕ ಕೂಡ ಬ್ಯಾಕ್ಟೀರಿಯಾ ಸಂಖ್ಯೆ ಇರ್ತವೆ. ನಾವು ಒಂದು ಗುಣಮಟ್ಟನ ಕಾಪಾಡದೇ ಇರೋದ್ರಿಂದ ಏನು 500-1,000 ತನಕ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಇತ್ತು, ಅದು 50 ಲಕ್ಷ ಅದಕ್ಕಿಂತ ಕೂಡ ಹೆಚ್ಚಿಗೆ ಕೂಡ ಆಗುತ್ತೆ. ಇದು ಕಾರಣ ಇಷ್ಟೇ, ನಾವು ಹಾಲನ್ನ ಶೇಖರಣೆ ಮಾಡಿ ಅದನ್ನು ಶೈತ್ಯಾಗಾರದಲ್ಲಿ ಇಟ್ಟು ಮತ್ತೆ ಅದನ್ನ ಬಳಸೋ ಒಂದು ರೀತಿಯಲ್ಲಿ ನಾವೆಲ್ಲೋ ಒಂದ್ ಕಡೆ ನಾವು ತಪ್ಪು ಮಾಡ್ತಿದೀವಿ ಅನ್ನೋ ಒಂದು ಅನಿಸಿಕೆ. ಇದಿಷ್ಟು ನಮಗೆ ಹಾಲಿನ ಗುಣಮಟ್ಟ ಹೇಗಿದೆ ಅನ್ನುವಂಥದ್ದು. ಈ ಹಾಲಿನ ಗುಣಮಟ್ಟಕ್ಕೆ ಏನೆಲ್ಲ ಮಾನದಂಡಗಳನ್ನು ಬಳಸಲಾಗುತ್ತೆ? ಉದಾಹರಣೆಗೆ ಹೇಳಿದಂಗೆ, ಹಾಲಿನ ಗುಣಮಟ್ಟ ಅಳಿಬೇಕು ಅಂದ್ರೆ ಒಂದು ಆರ್ಗನೋಪ್ಟಿಕ್ ಟೆಸ್ಟ್ ಅಂತ ಮಾಡ್ತಾರೆ. ಆ ಆರ್ಗನೋಪ್ ಟೆಸ್ಟ್ ನಲ್ಲಿ ವಾಸನೆ ಮತ್ತೆ ಏನಾರ ಹಾಲು ಕೆಟ್ಟೋಗಿರೋ ಏನಾರ ಇದ್ರೆ ಈ ತರವಾದ ಒಂದು ಆರ್ಗನೋಪ್ಟಿಕ್ ಟೆಸ್ಟ್ ಅನ್ನ ಮಾಡ್ತಾರೆ. ಅದಾದ್ಮೇಲೆ ಮೈಕ್ರೋಬಯಾಲಜಿಕಲ್ ಟೆಸ್ಟ್ ಅಂತ ಮಾಡ್ತಾರೆ. ಇಲ್ಲಿ ಅಸಿಡಿಟಿ ಮತ್ತೆ MBRT ಮೆಥೈಲಿನ್ ಬ್ಲೂ ರಿಡಕ್ಷನ್ ಟೆಸ್ಟ್, SPC ಸ್ಟ್ಯಾಂಡರ್ಡ್ ಪ್ಲೇಟ್ ಕೌಂಟ್ ಮತ್ತೆ ಕೋಲಿಫಾರ್ಮ್ ಟೆಸ್ಟ್, ಇವಿಷ್ಟು ಟೆಸ್ಟ್ಗಳು ಅವು ಗುಣಮಟ್ಟ ನಿಯಂತ್ರಣದಲ್ಲಿ ಇರಬೇಕು. ಉದಾಹರಣೆಗೆ ಇವ್ಯಾವ ಕೂಡ ಒಂದು ಮೈಕ್ರೋಲಾಜಿಕಲ್ ಟೆಸ್ಟ್ ಇದಾವೋ ಇವು ಮೀರಿದೆ ಆದ್ರೆ ಇದು ಗುಣಮಟ್ಟದಲ್ಲಿ ಬಹಳ ಪರಿಣಾಮ ಬೀರಿ, ವ್ಯತಿರಿಕ್ತ ಪರಿಣಾಮ ಬೀರಿ ಉತ್ಪನ್ನಗಳ ಮೇಲೆ ಕ್ವಾಲಿಟಿ ಮೇಲೆ ಬಹಳ ಪರಿಣಾಮವನ್ನು ಬೀರ್ತವೆ. ತಾವು ಬೇರೆ ಬೇರೆ ತರಹದ ಪರೀಕ್ಷೆಗಳನ್ನ ಹೇಳಿದ್ರಿ, ಹೇಗೆ ಮಾಡ್ತಾರೆ ಅವುಗಳನ್ನ ಹೇಗೆ ಮಾಡುವಂಥದ್ದು, ಅದ್ರ ಬಗ್ಗೆ ಒಂದಷ್ಟು ಹೇಳ್ಬೋದ? ರೈತರು ಕಣ್ಣಿಗೆ ಕಾಣಿಸೋದು ಒಂದು ಬಿಳಿ ರೂಪದ ದ್ರವ, ಇದು ನಿಜವಾದ ಹಾಲೋ ಇಲ್ಲ ಇದು ಕೃತಕವಾಗಿ ತಯಾರಿಸೋ ಹಾಲೋ ಅಂತ ಗೊತ್ತಾಗೋದಿಲ್ಲ. ಇವತ್ತು ನಮ್ಮ ದೇಶದಲ್ಲಿ ಏನಾಗ್ತಿದೆ ಅಂದ್ರೆ ಸಾಕಷ್ಟು ಕಡೆ ಒಂದು ಅಲ್ಟ್ರೇಷನ್ಸ್ ಕಲಬೆರಕೆ ಅದು ಕಾಣಸಿಗುತ್ತೆ. ಹೀಗಾಗಿ ನಾವು ಇದು ಶುದ್ಧನೋ ಅಶುದ್ಧ ಹಾಲು ಅನ್ಬಿಟ್ಟು ತಿಳ್ಕೊಳೋದು ನಮ್ಮ ರೈತರ ಲೆವೆಲ್ ಅಲ್ಲಿ ಬಹಳನೇ ಕಷ್ಟ. ಹಾಗಾಗಿ ಇದನ್ನ ನಾವು ಮುಖ್ಯವಾಗಿ ನಾವು ಮನೆಯಲ್ಲೇ ಈ ಹಾಲನ್ನು ನೋಡಬೇಕಾದ್ರೆ ಇದು ಕೆನೆ ಎಷ್ಟು ಬರ್ತಾ ಇದೆ, ಈ ಕೆನೆ ಮೇಲೆ ನಾವು ಆ ಹಾಲನ್ನು ನಾವು ಡಿಸೈಡ್ ಮಾಡಬೇಕಾಗುತ್ತೆ. ಸೊ ಹೆಚ್ಚು ಕೆನೆ ಬಂದ್ರೆ ಅದರ ಹಾಲಿನ ಗುಣಮಟ್ಟ ಚೆನ್ನಾಗಿದೆ ಅಂತ ಅರ್ಥ. ಆಮೇಲೆ ಹಾಗೇನೆ ನೀರು ತಿಳಿ ತಿಳಿಯಾಗಿದ್ರೆ ಈ ಹಾಲಿನಲ್ಲಿ ನೀರಿನ ಅಂಶ ಜಾಸ್ತಿ ಆಗಿದೆ ಅಂತ ಅರ್ಥ. ಆಮೇಲೆ ಲ್ಯಾಕ್ಟೋಮೀಟರ್ ಅಂತ ಹೇಳ್ತಾ ಇವೆ. ನೀನು ಇಲ್ಲಿ ಇವತ್ತು ದಿನ ಎಲ್ಲ ಹಳ್ಳಿನಲ್ಲಿ ಎಲ್ಲ ಡೈರಿಗಳಲ್ಲಿ ಲ್ಯಾಕ್ಟೋಮೀಟರ್ ಇರುತ್ತೆ. ಈ ಲ್ಯಾಕ್ಟೋಮೀಟರ್ ರೀಡಿಂಗು ಸರಿಸುಮಾರು 26-30 ಡಿಗ್ರಿ ಏನಾದ್ರು ಬಂತು ಅಂದ್ರೆ ಆಗ್ಲೂ ಕೂಡ ಈ ಹಾಲು ಗುಣಮಟ್ಟದ ಹಾಲು. ಉದಾಹರಣೆಗೆ ಹಸುವಿನ ಹಾಲಿಗೆ 26-28 ಇರುತ್ತೆ ಮತ್ತೆ ಎಮ್ಮೆ ಹಾಲಿಗೆ 30-32 ಡಿಗ್ರಿ ಬಂದ್ರೆ ಇದು ಒಂದು ಉತ್ತಮ ಗುಣಮಟ್ಟದ ಹಾಲು ಅಂತ ಡಿಸೈಡ್ ಮಾಡ್ತೀವಿ. ಅದಕ್ಕಿಂತ ಕೆಳಗಡೆ ಬಂತು ಅಂದ್ರೆ ಈ ಹಾಲಿನಲ್ಲಿ ನೀರಿನಂಶ ಹೆಚ್ಚಾಗಿ ಇದು ನೀರಿನಿಂದ ಕುಡಿದ ಅಂತ ಹಾಲು ಅಂತ ಹೇಳ್ತಾರೆ. ಇಲ್ಲಾಂದ್ರೆ ಈ ಒಂದು ಡಿಗ್ರಿಂದ ಹೆಚ್ಚಾಗಿ ಬಂತು ಅಂದ್ರೆ ಇಲ್ಲಿ ಯಾವುದೋ ಒಂದು ಅಂಶಗಳು ಕಲಬೆರಕೆ ಅಂಶಗಳು, ಯೂರಿಯಾ ಇರಬಹುದು, ಶುಗರ್ ಇರಬಹುದು, ಸ್ಟಾರ್ಚ್ ಇರಬಹುದು, ಹೀಗೆ ಹಲವಾರು ಪದಾರ್ಥಗಳು ಹಾಲಿನಲ್ಲಿ ಸೇರ್ಕೊಂಡಾಗ ಈಗ ಏನು ಲ್ಯಾಕ್ಟೋಮೀಟರ್ ಇದೆ ಅದು ಹೆಚ್ಚು ತೋರಿಸುತ್ತೆ. ಅವಾಗ ಅಂತ ಸಂಶಯ ಹಾಲುಗಳನ್ನ ನಾವು ಬಳಸಲೇಬಾರದು. ಈ ಹಾಲಿನ ಗುಣಮಟ್ಟವನ್ನ ನಿಯಂತ್ರಣ ಮಾಡುವ ನಿಟ್ಟಿನಲ್ಲಿ ಏನೆಲ್ಲ ಸವಾಲುಗಳು ನಮ್ಮ ರೈತರ ಮುಂದೆ ಇದ್ದಾವೆ? ಸವಾಲುಗಳು ಒಂದು, ನಾವು ಕರ್ನಾಟಕದಲ್ಲಿ ರೈತರ ಹತ್ರ ನೋಡಿದಾಗ ಒಂದು ಮುಖ್ಯವಾಗಿ ಲೋಯಸನ ಪ್ರಾಬ್ಲಮ್, ಈ ಡಿಗ್ರಿನ ಬರದೇ ಇರೋದು. ಒಂದು ಮುಖ್ಯವಾಗಿ ನಾವು ತಗೊಂಡಂತ ಹಾಲಿನಲ್ಲಿ SNF ಪರಿಪೂರ್ಣವಾಗಿ 8.5 ಹೆಚ್ಚಿಗೆ ಇರಬೇಕು. ಆದರೆ ಇಲ್ಲಿ ತನ್ನ ಸಂತಾನೋತ್ಪತ್ತಿ ಕಾರಣದಿಂದ ಹಸುವಿನಲ್ಲಿ ಒಂದು ಜೆನೆಟಿಕ್ ಪ್ರಾಬ್ಲಮ್ ಅಂತ ಏನಂತ ನಾವು ಕರಿತೀವಿ, ಅದರ ಕಾರಣದಿಂದ ಹಸು ತನ್ನಷ್ಟಕ್ಕೆ ತಾನು ಲೋಯೆಸ್ಟ್ ಎನ್ಎಫ್ ಕೊಡುವಂಥ ಒಂದು ಸಂದರ್ಭಗಳು ಕೂಡ ಇರ್ತವೆ. ಅಂತಹ ಹಸುಗಳನ್ನ ಒಂದು ಫೀಡ್ ಕಾನ್ಸಂಟ್ರೇಟ್ ಕೊಟ್ಟು ಕನಿಷ್ಠ ಪಕ್ಷ ಶೇಕಡ 0.2 ಅಷ್ಟು ನಾವು ಅದನ್ನು ಹೆಚ್ಚಿಗೆ ಮಾಡಬಹುದು. ಆದರೆ ಇನ್ನೂ ಹೆಚ್ಚಿಗೆ ಮಾಡೋಕ್ಕೆ ಆಗೋದಿಲ್ಲ, ಅಂತಹ ಹಸುಗಳಿಗೆ ವೈಜ್ಞಾನಿಕವಾಗಿ ಏನೂ ಮಾಡೋಕ್ಕಾಗಲ್ಲ. ಮತ್ತೆ ಫೀಡ್ ಕಾನ್ಸಂಟ್ರೇಷನ್ ನಾವು ಕೊಡಬೇಕಾದ್ದು. ಮತ್ತೆ ಕೆಲವು ಸಲ ನಮ್ಮ ರೈತರು ಏನ್ ಮಾಡ್ತಾರೆ ಅಂದ್ರೆ ಈ ಡ್ರೈ ಪೀರಿಯಡ್ ನಲ್ಲಿ ಹಸು ಹಾಲು ಕೊಟ್ಟಾಗ ಹೆಚ್ಚಾಗಿ ಬೂಸ ಕೊಡೋದು, ಹಿಂಡಿ ಕೊಡೋದು, ಅದಾದ್ಮೇಲೆ ನಿಲ್ಲಿಸ್ಬಿಡೋದು. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಹಾಲಿನ ಉತ್ಪಾದನೆಗೆ ಬಹಳನೇ ಕುಂಠಿತ ಆಗುತ್ತೆ. ಹಾಗಾಗಿನೆ ಹೊರದೇಶದ ಹಸುಗಳನ್ನ ಮತ್ತೆ ನಮ್ಮ ದೇಶ ಹಸುಗಳನ್ನ ನಾವು ಕಂಪೇರ್ ಮಾಡಿದಾಗ ಹೊರದೇಶ ಹಸುಗಳು ಸರಿಸುಮಾರು 2,000 ಲೀಟರ್ ವರ್ಷಕ್ಕೆ ಕೊಟ್ರೆ ನಮ್ಮಲ್ಲಿ ಕೇವಲ 6-1,000 ಲೀಟರ್ ಹಾಲುಗಳು ಉತ್ಪಾದನೆ ಅಂತ ಮಾಡುವಂತಹ ಹಸುಗಳು ಇದಾವೆ. ಸೊ ಹೀಗಾಗಿ ನಮ್ಮ ದೇಶೀಯ ತಳಿಗಳನ್ನ ನಾವು ಸಂರಕ್ಷಣೆ ಮಾಡಬೇಕಾದ್ರೆ ಅವುಗಳಿಗೆ ಸರಿಯಾದ ಒಂದು ಆಹಾರನ ನಾವು ಏನಂತ ಬ್ಯಾಲೆನ್ಸ್ಡ್ ರೇಷನ್ ಅಂತ ಏನಂತ ಇರ್ತೀವೋ ಅದನ್ನ ನಾವು ನೀಡಬೇಕಾಗುತ್ತೆ. ಅದನ್ನ ನೀಡಿದಾಗ ಒಳ್ಳೆ ಗುಣಮಟ್ಟದ ಹಾಲನ್ನ ನಾವು ಉತ್ಪಾದನೆಯನ್ನ ಖಂಡಿತ ಮಾಡಬಹುದು. ಇನ್ನು ಈಗ ತಾವ್ ಹೇಳಿದ್ರಿ ಹಾಲು ಕರಿವಾಗ ಆ ಒಂದು ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಕಡಿಮೆ ಇರುತ್ತೆ, ಆನಂತರ ಹೆಚ್ಚಾಗುತ್ತೆ ಅಂತ ಹೇಳಿ, ಆನಂತರ ಹೆಚ್ಚಾಗುವಂತದ್ದನ್ನ ತಡೆಯುವಂತದ್ದು ಹೇಗೆ? ನಾನು ಹೇಳಿದೇನೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಗಳು ಹಸುವಿನಲ್ಲಿ ಹೆಚ್ಚು, ಹಾಗಾಗಿ ಆರೋಗ್ಯವಂತ ಹಸುವಿನ ಕೆಚ್ಚಿನಲ್ಲಿ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಬಹಳನೇ ಕಡಿಮೆ. ತದನಂತರ ರೈತರು ಏನ್ ಮಾಡ್ತಾರೆ ಅಲ್ಲಿಂದ ಮುಚ್ಚಿದ ಪಾತ್ರೆಯಲ್ಲಿ ಸೊಸೈಟಿ ತಗೊಂಡ್ಬರ್ತಾರೆ, ಸೊಸೈಟಿ ತಂದ್ಬಿಟ್ಟು ಅಲ್ಲಿ ಹಾಲನ್ನ ಕೊಡ್ತಾರೆ. ಈ ಒಂದು ಟೈಮ್ ಇದೆಯಲ್ಲ, ಟೈಮ್ ಗ್ಯಾಪ್ ಅಂತ ಏನಿದೆಯಲ್ಲ, ಅದು ಬಹಳನೇ ಅಲ್ಲಿಂದ ರೈತರು ಏನ್ ಮಾಡಬೇಕು ಹಾಲು ಕರೆದ ನಂತರ ಬೇಗನೆ ಕೇವಲ ವಿತಿನ್ 20 ನಿಮಿಷದೊಳಗಡೆ ಹಾಲು ಸಹಕಾರ ಸಂಘಕ್ಕೆ ಹೋಗ್ಬೇಕು. ಅಲ್ಲಿ ಸಹಕಾರ ಸಂಘದವರು ಏನು ಆ ಒಂದು ಹಾಲನ್ನ ಅಳತೆ ಮಾಡಿ ಅದರ ಫ್ಯಾಟ್ ಮತ್ತೆ ಡಿಗ್ರಿನ ನೋಡಿ ಪರೀಕ್ಷೆ ಮಾಡಿ ತದನಂತರ ಆ ಹಾಲನ್ನ ಸಾಧ್ಯವಾದಷ್ಟು ಬೇಗನೆ ಚಿಲ್ಲಿಂಗ್ ಸೆಂಟ್ರಿಗೋ ಇಲ್ಲ ಮೈನ್ ಡೈರಿಗೋ ಒಂದು ಕಳಿಸೋಂಥ ಒಂದು ವಿಧಾನ ಮಾಡಬೇಕು. ಈ ಎಲ್ಲಾ ಪ್ರಕ್ರಿಯೆಗಳು ಕೂಡ ಕನಿಷ್ಠ ಒಂದು ಇಲ್ಲ ಒಂದೂವರೆ ಗಂಟೆನಲ್ಲಿ ಮುಗಿಬೇಕು. ಈ ಎಲ್ಲಾ ಕಾರ್ಯಗಳು ತಡ ಆಯ್ತು ಅಂದ್ರೆ ಹಾಲಿನಲ್ಲಿ ಏನು ಬ್ಯಾಕ್ಟೀರಿಯಾ ಇರ್ತಾವೆ ಅವು ದ್ವಿಗುಣಗೊಳ್ತವೆ. ಪ್ರತಿ 20 ನಿಮಿಷಕ್ಕೊಮ್ಮೆ ದ್ವಿಗುಣಗೊಂಡು ಇವತ್ತು ನಾವೇನು ನಮ್ಮ ದೇಶದಲ್ಲಿ ಕನಿಷ್ಠ ಒಂದು 50 ಲಕ್ಷ ತಂಗ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಆಗಕ್ಕೆ ಕಾರಣ ಈ ಒಂದು ಉಷ್ಣಾಂಶನೇ ಕಾರಣ. ಹಾಗಾಗಿ ಈ ಒಂದು ಹೆಚ್ಚಾದ ಉಷ್ಣಾಂಶದಿಂದ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಹೆಚ್ಚಾಗಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿ ಉತ್ಪನ್ನಗಳು ಕೆಡಕ್ಕೆ ಕಾರಣ ಆಗ್ತವೆ. ಕೆಲವು ವಿದೇಶಗಳಿಗೆ ಹೋಲಿಕೆ ಮಾಡಿದ್ರೆ ಹಾಲಿನ ಇಳುವರಿಯಲ್ಲಿ ಮತ್ತೆ ಗುಣಮಟ್ಟದಲ್ಲಿ ಎರಡರಲ್ಲೂ ಕೂಡ ನಾವು ಸ್ವಲ್ಪ ಕಡಿಮೆ ಇದ್ದೇವೆ ಅನ್ನುವಂಥ ವಿಚಾರವನ್ನು ತಾವು ತಿಳಿಸಿದ್ರಿ. ಹಾಲಿನ ಉತ್ಪಾದನೆಯನ್ನು ಹೆಚ್ಚಳ ಮಾಡುವ ನಿಟ್ಟಿನಲ್ಲಿ ಮತ್ತೆ ಗುಣಮಟ್ಟವನ್ನು ಕೂಡ ಚೆನ್ನಾಗಿ ಮಾಡುವ ನಿಟ್ಟಿನಲ್ಲಿ ಏನೆಲ್ಲ ಮಾಡಬಹುದು ರೈತರ ಮಟ್ಟದಲ್ಲಿ? ಹೊರದೇಶಕ್ಕೆ ನಾವು ಹೋಲಿಸಿದಾಗ ಅಲ್ಲಿ ಫಾರ್ಮಿಂಗ್ ಸಿಸ್ಟಮ್ ಅಂತ ಕರಿತೀವಿ ನಾವು. ಏನು ಸರಿ ಸುಮಾರು 2,000-3,000 ಹಸುಗಳು ಒಂದೇ ಫಾರ್ಮ್ ಅಲ್ಲಿ ಇದ್ಕೊಂಡು ಅಲ್ಲಿ ಏನ್ ಮಾಡ್ತಾರೆ ಅವ್ರಿಗೆ ಬೇಕಾದಂತ ಒಂದು ಹಿಂಡಿಗಳನ್ನ ಕೊಟ್ಟು ಆ ಹಸುಗಳಿಗೆ ಕೊಡ್ತಾರೆ. ಬಟ್ ಇಲ್ಲಿ ನಮ್ಮ ದೇಶದಲ್ಲಿ ಆ ತರ ಒಂದು ಪದ್ಧತಿ ಇಲ್ಲ. ನಮ್ಮಲ್ಲಿ ಏನು ಅಂದ್ರೆ ಪ್ರತಿ ಮನೆಯಿಂದ ಹಾಲನ್ನ ಶೇಖರಣೆ ಮಾಡಿ ಸೊಸೈಟಿಗೆ ಹೋಗಿ ಡೈರಿಗೆ ಬರ್ತೀವಿ. ಸೊ ಇದು ಒಂದು ಕಾರಣ ಆಗ್ಬಹುದು. ಮತ್ತೆ ಹಾಲು ಯಾವತ್ತೂ ಕೂಡ ಶೇಖರಣಾ ಚಿಲ್ಲಿಂಗ್ ಕಂಡೀಷನ್ ಅಲ್ಲಿ ಈ ಹಾಲು ಕನಿಷ್ಠ ಪಕ್ಷ 5 ಡಿಗ್ರಿಯಿಂದ ಕಡಿಮೆ ಉಷ್ಣಾಂಶದಲ್ಲಿ ನಾವು ಹಾಲನ್ನ ನಾವು ಇದು ಮಾಡಬೇಕಾಗುತ್ತೆ. ಆ ದಿಸಿನಲ್ಲಿ ಹಾಲಿನ ಗುಣಮಟ್ಟನ ಒಂದು ಹಸು ಕೊಡ್ತಾರ ಹಾಲು ಕನಿಷ್ಠ ಕೊಬ್ಬು ಮತ್ತು SNF ಪ್ರೋಟೋಸರೈಡ್ ಏನಂತ ಹೇಳ್ತೀವೋ ಅದು ಹೆಚ್ಚಿರಬೇಕು. ಆದ್ರೆ ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ ಇವತ್ತು ಕ್ರಾಸ್ ಬ್ರೀಡ್ ಅಂತ ಏನು ಅಂತ ಹೇಳ್ತೀವಿ ಮಿಶ್ರ ತಳಿಗಳು ಅಂತ ಹೇಳ್ತೀವಿ. ಆ ಒಂದು ತಳಿಗಳಲ್ಲಿ ಈ ಒಂದು ಫ್ಯಾಟ್ ಮತ್ತೆ SNF ಬಹಳ ಕಡಿಮೆನೆ ಬಂದು ಮತ್ತೆ ಲೋಕಲ್ ತಳಿ ಏನು ಸ್ಥಳೀಯ ತಳಿಗಳು ಏನಿದಾವೋ ಆ ತಳಿಗಳಲ್ಲಿ ಇವತ್ತು ಕೊಬ್ಬು ಮತ್ತು SNF ಅಂಶಗಳು ಜಾಸ್ತಿನೇ ಇದಾವೆ. ಆ ದೃಷ್ಟಿಯಿಂದ ಇವತ್ತು ನಾವು ಈ ಒಂದು ಡಿಗ್ರಿ ಏನು ಗುಣಮಟ್ಟ ನಾವು ಹಾಲನ್ನ ಒಂದು ಮಾನದಂಡವಾಗಿ ಬಳಸ್ತೀವಿ ನಾವು ಲ್ಯಾಕ್ಟೋಮೀಟರ್ ರೀಡಿಂಗ್ ಅನ್ನ ಅದು ಕೂಡ ಕಡಿಮೆ ಬರೋಕೆ ಕಾರಣ ಆಗಿದೆ. ಸೊ ಈ ದಿಸಿನಲ್ಲಿ ಹಾಲು ನಾವು ಯಾವತ್ತೂ ಕೂಡ ನಾವು ಉತ್ತಮವಾದ ರೇಷನ್ ಅನ್ನ ಹಸುಗಳಿಗೆ ನೀಡಿದೆ ಆದ್ರೆ ಅಲ್ಲಿ ನಾವು ಒಳ್ಳೆ ಉತ್ತಮವಾದ ಇಳುವರಿನ ನಾವು ನೋಡಬಹುದು. ನಮ್ಮ ದೇಶದಲ್ಲಿ ಈ ಹಾಲಿನ ಕ್ರಾಂತಿ ಆಗಿದ್ದು ಸಂಘಟನಾ ವಲಯದಿಂದಾಗಿ. ಸಂಘಟನಾ ವಲಯ ಅಸ್ತಿತ್ವಕ್ಕೆ ಬಂದ ಮೇಲೆ ಏನೆಲ್ಲ ಬದಲಾವಣೆಗಳು ಮತ್ತು ಬೆಳವಣಿಗೆಗಳು ಹಾಲಿನ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿದ್ದಾವೆ? ನೋಡಿ, ನಮ್ಮ ದೇಶಕ್ಕೆ ಕ್ಷೀರ ಕ್ರಾಂತಿನೇ ಆಯಿತು. ಇದರ ಮೂಲ ಪಿತಾಮಹ ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರು. ಇವರು 1960 ಒಂದು ಸಂಸ್ಥೆನ ಕಟ್ಟಾಕ್ತಾರೆ. ಅದು ರಾಷ್ಟ್ರೀಯ ಹೈನು ಅಭಿವೃದ್ಧಿ ಮಹಾಮಂಡಳಿ ಅಂದ್ಬಿಟ್ಟು ಗುಜರಾತಿನ ಒಂದು ಆನಂದಲ್ಲಿರೋ ಒಂದು ಸಂಸ್ಥೆ. ಇಲ್ಲಿ ಒಂದು ಕ್ರಾಂತಿನೇ ಆಗುತ್ತೆ. ಅಲ್ಲಿಂದ ಒಂದು ಇವತ್ತೇನು ಆನಂದ್ ಡೈರಿ ಕೋಆಪರೇಟಿವ್ ಮಾಡಲ್ ಅಂತ ಏನು ಇವತ್ತು ಇಡೀ ದೇಶದಲ್ಲೇನೆ ಒಂದು ಮಾಡಲ್ ಅನ್ನ ನಾವು ನೋಡ್ತಿದೀವಿ. ಇವತ್ತೇನು ನಮ್ಮ KMF ಇರಬಹುದು, ತಮಿಳುನಾಡು ಫೆಡರೇಷನ್ ಇರಬಹುದು, ಆಂಧ್ರ ಫೆಡರೇಷನ್ ಇರಬಹುದು, ಇವೆಲ್ಲವೂ ಕೂಡ ಈ ಆನಂದ್ ಡೈರಿ ಕೋಆಪರೇಟ್ ಮಾಡಲ್ ಕೆಳಗಡೆ ಬರ್ತವೆ. ಇದು ಹಳ್ಳಿಯಿಂದ ಹಾಲು ಬಂದಿದ್ದು ಮತ್ತೆ ಜಿಲ್ಲೆನಲ್ಲಿ ಮಿಲ್ಕ್ ಯೂನಿಯನ್ಸ್ ಆಗಿದ್ದು ಅದಂತರ ಫೆಡರೇಷನ್, ಇದನ್ನ 3-tier ಸಿಸ್ಟಮ್ ಅಂತ ನಾವು ಏನಂತೀವಿ. ಈ ಒಂದು ಕೆಳಗಡೆ ಈ ಆನಂದ್ ಕೋಆಪರೇಟಿವ್ ಮಾಡಲು ಕೆಲಸ ಮಾಡ್ತಾ ಇದೆ. ಸೊ ಹಾಗಾಗಿ ಅವತ್ತು 1960 ಈ ಶುರು ಆಗಿದ್ದು, ತದನಂತರ ಆಪರೇಷನ್ ಫ್ಲೇಟ್ ಪ್ರೋಗ್ರಾಮ್ ಅಂದ್ಬಿಟ್ಟು 1970 ಈ ಶುರು ಆಗುತ್ತೆ. ಹಂತ 1, ಹಂತ 2 ಮತ್ತು ಹಂತ 3 ಈ ಮೂರಲ್ಲೂ ಕೂಡ ಏನು ನಮ್ಮ ದೇಶದ ಹೈನೋದ್ಯಮ ಇವತ್ತು ಬೃಹತ್ ಕಾರ್ಯವಾಗಿ ಬೆಳೆಯುತ್ತೆ. ಆ ಮೂರು ಹಂತದಲ್ಲೂ ಕೂಡ ಒಂದು ಮೊದಲನೇದಾಗಿ ಇನ್ಫ್ರಾಸ್ಟ್ರಕ್ಚರ್ ಬೆಳೆಯಕ್ಕೆ ಅಲ್ಲಿ ಎಲ್ಲೆಲ್ಲಿ ಮೆಟ್ರೋಪಾಲಿಟನ್ ಸಿಟಿ ಇದಾವೋ ಅಲ್ಲಿ ಡೈರಿಗಳನ್ನ ಕಟ್ಟೋದು, ಮತ್ತೆ ಎಲ್ಲಿ ಹಾಲು ಸಿಗುತ್ತೋ ಅಲ್ಲಿಂದ ಬೇರೆ ಕಡೆಯಿಂದ ರೈಲು ಮುಖಾಂತರ ಆ ಹಾಲನ್ನ ತಂದು ಸಂಸ್ಕರಣೆ ಮಾಡೋದು. ಹೀಗೆ ಆಪರೇಷನ್ ಫ್ಲೇಟ್ ಪ್ರೋಗ್ರಾಮ್ 1 ಮತ್ತು 2 ಮಾಡ್ತಾರೆ. ಬಂದಿದ್ದು ಅಂತಹ ಏನು ಒಂದು ರೆವಿನ್ಯೂ ಇದೆ ಅದನ್ನ ಈ ಒಂದು ನಮ್ಮ ದೇಶದ ಇವತ್ತು ಏನು ನಾವು ಹೈನೋದ್ಯಮ ಬೃಹದ ಬೆಳೆದಿದೆ ಅದಕ್ಕೆಲ್ಲ ಕಾರಣ ಈ ಒಂದು ಆಪರೇಷನ್ ಪ್ರೋಗ್ರಾಮ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಸಂಘಟಿತ ವಲಯದಲ್ಲಿ ಮಾತ್ರ ಹಾಲು ಆಗ್ತಾ ಇದೆ ಅಂತ ಹೇಳಿ ನಾವು ಅಂದ್ಕೊಳ್ತೇವೆ. ಆದ್ರೆ ತಾವು ಹೇಳಿದ್ರಿ 60% ಹಾಲು ಅಸಂಘಟಿತ ವಲಯದಲ್ಲಿ ಇದೆ ಅನ್ನುವಂಥದ್ದು. ಅಸಂಘಟಿತ ವಲಯದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಹಾಲು ಉಳಿಯಲಿಕ್ಕೆ ಏನು ಕಾರಣ ಮತ್ತೆ ಅದರಿಂದ ಏನಾದರೂ ತೊಂದರೆಗಳು ಆಗ್ತಾ ಇದ್ದಾವ ಹೇಗೆ? ಸಂಘಟಿತ ವಲಯದಲ್ಲಿ ಅದು ಒಂದು ನಿಬಂಧನೆಗೊಳಪಟ್ಟಿರುತ್ತೆ. ಹಾಗಾಗಿ ಅಲ್ಲಿ ಯಾವುದೇ ತರವಾದ ಕಲ್ಮಶ ವಸ್ತುಗಳ ಸೇರ್ಪಡೆ ಆಗೋದಾಗ್ಲಿ ಇಲ್ಲ ಕಲಬೆರಕೆ ಆಗೋದಾಗ್ಲಿ ಇದು ಯಾವುದೂ ಕೂಡ ಆಗೋದಿಲ್ಲ. ಸೊ ಅಸಂಘಟಿತ ವಲಯದಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲೋ ತಗೊಂಬರ್ತಾರೆ ಹಾಲನ್ನ, ಎಲ್ಲೋ ಮಾರ್ಕೆಟೆ ಮಾಡ್ತಾರೆ, ಅದು ಯಾವುದೇ ತರವಾದ ನಿಬಂಧನೆಗಳು ಸರ್ಕಾರದ ಮುಂದೆ ಇರಲ್ಲ. ಮತ್ತೆ ಸಾರಿಗೆ ವ್ಯವಸ್ಥೆ ಇವತ್ತು ನಮ್ಮ ದೇಶದಲ್ಲಿ ಹಳ್ಳಿ ಗುಡ್ಡಗಾಡಿನಲ್ಲಿ ಇರೋದ್ರಿಂದ ಎಲ್ಲಾ ಕಡೆ ನಾವು ವೆಹಿಕಲ್ಗಳು ಹೋಗಿ ಅಲ್ಲಿಂದ ಹಾಲನ್ನ ಶೇಖರಣೆ ಮಾಡೋಕ್ಕಾಗಲ್ಲ. ಈ ಒಂದು ದೃಷ್ಟಿಯಿಂದ ಇವತ್ತೇನು 60% ಹಾಲು ಇವತ್ತು ಇನ್ನೂ ಕೂಡ ನಾವು ಒಂದು ಸಂಘಟಿತ ವಲಯಕ್ಕೆ ಸೇರ್ಕೊಂಡಿಲ್ಲ ಅಂದ್ರೆ ಮತ್ತೆ ಇನ್ನೊಂದು ಮಿಡ್ಲ್ ಮ್ಯಾನ್ಗಳು ಹಾವಳಿ ಕೂಡ ಅವ್ರೇನ್ ಮಾಡ್ತಾರೆ ಅಂದ್ರೆ ಈ ಮೊದಲನೇ ಅಡ್ವಾನ್ಸ್ ಅನ್ನ ಕೊಟ್ಟು ಮತ್ತೆ ಗುಣಮಟ್ಟ ಎಷ್ಟೇ ಏನಿದ್ರು ಕೂಡ ಅಂತ ಹಾಲುಗಳನ್ನ ಅವರು ಕೊಂಡ್ಕೊಳ್ಳೋದು ಈ ಒಂದು ದೃಷ್ಟಿಯಿಂದ. ಬಟ್ ಸಂಘಟಿತ ವಲಯದಲ್ಲಿ ಒಂದು ನಿಬಂಧನೆಯಿಂದ ಇಷ್ಟೇ ಕೊಬ್ಬಿರಬೇಕು, ಇಷ್ಟೇ SNF ಇರಬೇಕು, ಹಾಗೆ ಮಾನದಂಡ ಇರೋದ್ರಿಂದ ಈ ರೈತರು ಏನ್ ಮಾಡ್ತಾರೆ ಅಂದ್ರೆ ಇಂಥ ಅಸಂಘಟಿತ ವಲಯಕ್ಕೆ ಅವರು ಪರಿವರ್ತನೆ ಆಗ್ತಾರೆ. ಅಸಂಘಟಿತ ವಲಯದಿಂದ ಏನಾದರೂ ತೊಂದರೆಗಳು ಇದ್ದಾವ ಗ್ರಾಹಕರಿಗೆ ಸಂಬಂಧಪಟ್ಟಾಗಿ? ಖಂಡಿತವಾಗ್ಲೂ ಅಸಂಘಟಿತ ವಲಯದಲ್ಲಿ ಉದಾಹರಣೆಗೆ ನೀವೆಲ್ಲ ಇವತ್ತು ನಗರಗಳಲ್ಲಿ ನೋಡ್ತಾ ಇರಬಹುದು, ಕ್ಯಾನಲ್ಲಿ ಹಾಲ್ಗಳನ್ನ ತಗೊಂಡು ಸೈಕಲ್ ಅಲ್ಲೋ ಮೋಟರ್ ಸೈಕಲ್ ಅಲ್ಲೋ ಮನೆ ಮನೆಗೆ ಹಾಲ್ನ ಇದು ಮಾಡೋದು. ಅಲ್ಲಿ ಗ್ರಾಹಕರಿಗೆ ಯಾವ ತರ ಏನಿದೆ ಅಂತ ಕೂಡ ಗೊತ್ತಿರಲ್ಲ. ಅವ್ರಿಗೆ ಕಣ್ಣಿಗೆ ಕಾಣಿಸೋದು ಒಂದು ಬಿಳಿದ ದ್ರವ, ಅದರಲ್ಲಿ ಫ್ಯಾಟ್ ಎಷ್ಟಿದೆ, ಅದರಲ್ಲಿ ಎಸ್ ಎನ್ ಎಫ್ ಎಷ್ಟಿದೆ, ಮತ್ತೆ ಎಷ್ಟು ಮೈಕ್ರೋಬಿಲ್ ಇದೆ, ಏನು ಅಲ್ಟ್ರೇಷನ್ ಇದೆ ಅನ್ನೋದು ಗೊತ್ತಿರಲ್ಲ. ಹಾಗಾಗಿ ಅಸಂಘಟಿತ ವಲಯದಲ್ಲಿ ಯಾವುದೇ ಒಂದು ಬ್ರ್ಯಾಂಡ್ ಇರಲ್ಲ, ಏನೂ ಇರಲ್ಲ, ಆಮೇಲೆ ಅದಕ್ಕೆ ಯಾವುದೇ ಒಂದು ಮಾನದಂಡನೂ ಕೂಡ ಇರಲ್ಲ. ಆದರೆ ಪ್ರೈಸ್ ಫಿಕ್ಸ್ ಮಾಡ್ತಾರೆ, ಇವತ್ತೇನು ಮಾರುಕಟ್ಟೆ ಪ್ರೈಸ್ ಇದೆ ಅಷ್ಟೇ ಪ್ರೈಸನ್ನು ಅವರು ಕೂಡ ಅದು ಮಾಡ್ತಾರೆ. ಹಾಗಾಗಿ ಇದು ಯಾವುದೇ ಒಂದು ಅಸಂಘಟಿತ ವಲಯದಲ್ಲಿ ಗ್ರಾಹಕರು ಅಂತ ಹಾಲನ್ನ ಪರ್ಚೇಸ್ ಮಾಡ್ಬೇಕಾದ್ರೆ ಅವರ ಹಿಂದಿನ ಬ್ಯಾಕ್ಗ್ರೌಂಡ್ ಬಗ್ಗೆ ತಿಳ್ಕೋಬೇಕು, ಈ ಹಾಲು ಎಲ್ಲಿಂದ ಬರ್ತಾ ಇದೆ. ಹಾಗಾಗಿ ಇದು ಬಹಳ ಅಸಂಘಟಿತ ವಲಯ ಬಹಳನೇ ಒಂದು ಗ್ರಾಹಕರಿಗೆ ಬಹಳ ತೊಂದರೆ ಕೊಡುವಂತಹ ಒಂದು ಸನ್ನಿವೇಶ. ದೊಡ್ಡ ಪ್ರಮಾಣದಲ್ಲಿ ಇವತ್ತು ಹೊರಗಡೆ ಇರುವಂತದನ್ನ ತಾವು ಹೇಳಿದ್ರಿ, ನಮ್ಮ ದೇಶದಾದ್ಯಂತ ಇದೇ ಪರಿಸ್ಥಿತಿ ಇದೆಯಾ ಹೇಗೆ? ಕರ್ನಾಟಕ ಮಿಲ್ಕ್ ಫೆಡರೇಷನ್ ನಾವೇನು ಅಂತೀವೋ ಇದು ಬಹಳ ಸ್ಟ್ರಾಂಗ್ ಇದೆ. ಇದು ಯಾವುದೇ ತರವಾದ ಪ್ರೈವೇಟ್ ಇಂಡಸ್ಟ್ರಿಗಳು ಈ ಒಂದು ಫೆಡರೇಷನ್ ಅನ್ನ ಅಲುಗಾಡಿಸಕ್ಕಾಗಿಲ್ಲ. ಆದರೆ ಕೆಲವೊಂದು ರಾಜ್ಯಗಳನ್ನ ಹೋಲಿಸಿದಾಗ, ಉತ್ತರ ಭಾರತದಲ್ಲಿ ಹೋದಾಗ ಈ ಒಂದು ಸಂಘಟಿತ ವಲಯಗಳ ಹಾವಳಿನೇ ಜಾಸ್ತಿ. ಅಲ್ಲಿ ಈ ಸಂಘಟಿತ ವಲಯ ಅಂತ ಏನು ನಾವೇನು ಆರ್ಗನೈಸ್ಡ್ ಸೆಕ್ಟರ್ ಅಂತ ನಾವು ಏನಂತೀವೋ ಅಲ್ಲಿ ಅದಕ್ಕಿಂತಲೂ ಕೂಡ ಈ ಅನಾರ್ಗನೈಸ್ ಸೆಕ್ಟರ್ನೇ ಜಾಸ್ತಿ. ಸೊ ಹಾಗಾಗಿ ಈ ಒಂದು ಗುಣಮಟ್ಟ ಇರಬಹುದು ಮತ್ತೆ ಅದರಿಂದ ತಯಾರಿಸಿದ ಪದಾರ್ಥಗಳು ಇರಬಹುದು, ಇವೆಲ್ಲವೂ ಕೂಡ ಒಂದು ಪ್ರಶ್ನಾರ್ಥಿಕ ಉತ್ಪನ್ನಗಳು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹಾಲಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ನಾವು ಸಾಧನೆಯನ್ನು ಮಾಡಿದ್ದೇವೆ, ಇನ್ನೂ ಸಾಧನೆಯನ್ನು ಮಾಡುವಂತದ್ದು ಇದೆ. ಆದರೂ ಕೂಡ ನಮ್ಮ ದೇಶದ ಈ ಹಾಲಿನ ಶಕ್ತಿಗೆ ಸಂಬಂಧಪಟ್ಟ ಹಾಗೆ ನಾವು ಯಾವ ಮಟ್ಟದಲ್ಲಿದ್ದೇವೆ ಅನ್ನುವಂಥದ್ದು. ಉದಾಹರಣೆಗೆ ಇವತ್ತು ನಾವು ನಮ್ಮ ದೇಶದಲ್ಲಿ ನಾನು ಮೊದಲೇ ಹೇಳಿದಂಗೆ ಇವತ್ತು ಸರಿಸುಮಾರು 110 ದಶಲಕ್ಷ ಟನ್ ಅಷ್ಟು ಹಾಲಿನ ಉತ್ಪಾದನೆ ಮಾಡ್ತಾ ಇದ್ರು ಕೂಡ ಗ್ರಾಹಕರಲ್ಲಿ ಒಂದು ಇವತ್ತು ಏನಾಗ್ತಿದೆ ಅಂದ್ರೆ ದಿನ ಸಿವಿಲೈಸೇಷನ್ ಆದಂಗೆ ನಾಗರಿಕತೆ ಬೆಳೆದಂಗೆ ಗ್ರಾಹಕರಲ್ಲಿ ಕೊಂಡುಕೊಳ್ಳುವಂತ ಶಕ್ತಿ ಹೆಚ್ಚಿದೆ. ಹಾಗಾಗಿ ಇವತ್ತು ಹಾಲಿಗಿಂತಲೂ ಕೂಡ ಹಾಲಿನ ಉತ್ಪನ್ನಗಳ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಹಾಲಿನ ಉತ್ಪನ್ನಗಳನ್ನ ನಾವು ಇವತ್ತು ದೇಶದಲ್ಲಿ ಹೆಚ್ಚು ಹೆಚ್ಚು ರೀತಿಯಲ್ಲಿ ನಾವು ಹಾಲಿನ ಉತ್ಪನ್ನಗಳನ್ನ ತಯಾರಿಕೆ ಮಾಡಬೇಕು. ಮತ್ತೆ ಉತ್ತಮವಾದ ಸಾರಿಗೆ ವ್ಯವಸ್ಥೆಯನ್ನು ಇವತ್ತು ಎಲ್ಲಿ ಹಾಲು ಶೇಖರಣೆ ಮಾಡೋಕ್ಕಾಗಲ್ವೋ ಅಂತ ಹಳ್ಳಿಗಾಡು ಮತ್ತು ಗುಡ್ಡಗಾಡುಗಳಲ್ಲಿ ಕೂಡ ಹೋಗಿ ನಾವು ಹಾಲನ್ನು ನಾವು ಶೇಖರಣೆ ಮಾಡಬೇಕಾದ್ದು ಕೂಡ ಒಂದು ಉತ್ತಮ ಬೆಳವಣಿಗೆಗೆ ನಾವು ನೋಡ್ತಾ ಇದ್ದೀವಿ. ಇವತ್ತೇನು ನಾವು ನಮ್ಮ ದೇಶದಲ್ಲಿ ಒಂದು ಸ್ಥಳೀಯ ಉಪಕರಣಗಳು, ಈ ಉಪಕರಣಗಳು ಹಿಂದೆ ನಮ್ಮಲ್ಲಿ ಉತ್ಪಾದನೆ ಆಗ್ತಿರಲಿಲ್ಲ. ಇವತ್ತು ನಾವು ಸ್ವತಂತ್ರವಾಗಿ ನಾವು ನಮ್ಮ ಕಾಲಿನ ಮೇಲೆ ನಾವು ನಿಂತಿದ್ದೀವಿ. ಈ ಇಂಥ ಉಪಕರಣಗಳು ಮತ್ತು ಇವತ್ತೇನು ನಾವು ಮಾಡರ್ನೈಸ್ಡ್ ಪ್ರೊಸೆಸಿಂಗ್ ಎಕ್ವಿಪ್ಮೆಂಟ್ಸ್ ಅಂತ ನಾವು ಏನು ಹೇಳ್ತೀವಿ ಅಂಥ ಎಕ್ವಿಪ್ಮೆಂಟ್ಗಳು ಕೂಡ ಇವತ್ತು ನಾವು IDMC ಅಂದ್ಬಿಟ್ಟು ಇಂಡಿಯನ್ ಡೈರಿ ಮಿಷನರೀಸ್ ಕಾರ್ಪೊರೇಷನ್ ಅಲ್ಲಿ ಕೂಡ ನಾವು ಇವತ್ತರ ಒಂದು ಉತ್ತಮವಾದ ಆಲ್ಫಾ ಲೆವೆಲಲ್ಲಿ ಕೂಡ ನೋಡಬಹುದು. ಈ ಥರ ಒಂದು ಎಕ್ವಿಪ್ಮೆಂಟ್ಗಳು ಕೂಡ ನಾವು ನಮ್ಮಲ್ಲೇ ಕಾಣೋದ್ರಿಂದ ನಾವಿವತ್ತು ಹೈನುಗಾರಿಕೆಯಲ್ಲಿ ಉಪಕರಣಗಳು ಕೂಡ ನಾವು ಮುಂಚೂಣಿಯಲ್ಲಿದ್ದೀವಿ. ಹಾಲಿನ ಗುಣಮಟ್ಟಕ್ಕೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ನಮ್ಮ ಕೇಳುಗರಿಗೆ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಹಾಲಿನ ಗುಣಮಟ್ಟ ನಾವು ಕಾಪಾಡಬೇಕು ಅಂದರೆ ಪ್ರತಿಯೊಬ್ಬ ರೈತನ ಜವಾಬ್ದಾರಿ. ಇಲ್ಲಿ ಹಸುಗಳಿಂದ ಏನು ನಾವು ಹಾಲು ಕರಿತೀವೋ ಹಸುವಿನ ಆರೋಗ್ಯ ಮತ್ತು ಹಾಲು ಕರೆಯುವವರ ಆರೋಗ್ಯ ಮತ್ತು ಅಲ್ಲಿರೋ ವಾತಾವರಣ ಅವೆಲ್ಲವೂ ಕೂಡ ಸ್ವಚ್ಛವಾಗಿರಬೇಕು. ಮುಖ್ಯವಾಗಿ ಹಾಲು ಕರೆಯುವವರ ಯಾವುದೇ ಕಾರಣಕ್ಕೂ ಕೂಡ ಅಶುಭ್ರವಾಗಿರಬಾರ್ದು, ಅಂತ ಒಂದು ವಾತಾವರಣ ಕಾಪಾಡಬೇಕು. ಮತ್ತೆ ಕೆಚ್ಚಲನ್ನ ತೊಳೆದ ನಂತರ ಆ ಕೆಚ್ಚಲನ್ನ ಬಹಳ ಶುಭ್ರವಾಗಿ ಅದನ್ನ ಒರೆಸಬೇಕು. ಸೊ ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಸಾಕಷ್ಟು ಬಾರಿ ರೈತರು ನೋಡಿರಬಹುದು ಕೆಚ್ಚಲು ತೊಳಿಬೇಕಾದ್ರೆ ಆ ನೀರು ಆ ಪಾತ್ರೆಗೆ ಬೀಳುತ್ತೆ. ಇದರಿಂದ ಸರಿಸುಮಾರು 1 ಡ್ರಾಪ್ ನೀರಲ್ಲಿ ಕನಿಷ್ಠ ಪಕ್ಷ 10,000 ಅಷ್ಟು ಬ್ಯಾಕ್ಟೀರಿಯಾಗಳು ಒಂದು ಡ್ರಾಪ್ನಲ್ಲಿ ಇರೋದ್ರಿಂದ ಅದು ಹಾಲಿನ ಜೊತೆ ಸೇರ್ಕೊಂಡು ಅಲ್ಲೇ ನಾವು ಒಂದು ವಿಷಕಾರಿಕ ಒಂದು ವಸ್ತುನ ನಾವು ಸೇರ್ಪಡೆ ಮಾಡಿಬಿಡ್ತೀವಿ ಅನ್ನೋ ಒಂದು ಅನಿಸಿಕೆ ನಂದು. ಇದನಂತರ ಹಾಲು ಶುಭ್ರವಾಗಿ ಕರೆದಾದ್ಮೇಲೆ ಅದನ್ನ ಮುಚ್ಚಿದ ಪಾತ್ರೆಯಲ್ಲಿ ಅದನ್ನ ನಾವೇನ್ ಮಾಡಬೇಕು ಅಂದ್ರೆ ಡಸ್ಟ್ ಬೀಳದಂಗೆ ಧೂಳು ಬೀಳದಂಗೆ ನಾವೇನ್ ಮಾಡಬೇಕು ಅಂದ್ರೆ ಅದನ್ನ ಸೊಸೈಟಿಗೆ ನಾವು ಹಾಕಬೇಕಾಗುತ್ತೆ. ತದನಂತರ ಸೊಸೈಟಿನಲ್ಲಿ ಅದನ್ನ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಅದ್ರ ಗುಣಮಟ್ಟನ ಅಳತೆ ಮಾಡಿ ಕ್ವಾಂಟಿಟಿನ ನೋಡಿ ಮತ್ತೆ ತದನಂತರ ಅದು ಚಿಲ್ಲಿಂಗ್ ಸೆಂಟರ್ಗೋ ಇಲ್ಲಾಂದ್ರೆ ಮೇಂಡೇರಿಗೂ ಹೋಗುತ್ತೆ. ಅಲ್ಲಿ ಗುಣಮಟ್ಟನ ಅಳತೆ ಮಾಡಿ ಕೊನೆಗೆ ಅದರ ರೈತರಿಗೆ ಅದು ಪೇಮೆಂಟ್ ಮಾಡ್ತಾರೆ. ಇದಿಷ್ಟು ಹಾಲಿನ ಗುಣಮಟ್ಟಕ್ಕೆ ಸಂಬಂಧಪಟ್ಟಿದ್ದು. ಹಾಲಿನ ಗುಣಮಟ್ಟಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಸಂಪರ್ಕವನ್ನ ಮಾಡುವಂತದ್ದು ಹೇಗೆ? ನನ್ನ ಹೆಸರು ಡಾಕ್ಟರ್ ದೇವರಾಜ್ ನಾಯ್, ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು, ಪಶು ಮತ್ತು ಉತ್ಪನ್ನಗಳ ತಾಂತ್ರಿಕತೆ ವಿಭಾಗ, ಪಶುವೈದ್ಯಕೀಯ ಮಹಾವಿದ್ಯಾಲಯ ಹಾಸನ. ನನ್ನ ಮೊಬೈಲ್ ಸಂಖ್ಯೆ 9900704595. ಇನ್ನೊಮ್ಮೆ ಹೇಳಿ ಸಂಪರ್ಕ ಸಂಖ್ಯೆಯನ್ನು. ಸಂಪರ್ಕ ಸಂಖ್ಯೆ 9900704595. ಒಳ್ಳೆಯದು ಡಾಕ್ಟರ್ ದೇವರಾಜ್ ನಾಯ್ಕ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತುತ ಹಾಲಿನ ಗುಣಮಟ್ಟದ ನಿಯಂತ್ರಣ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ವಿವರವಾದಂತಹ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ಇದುವರೆಗೆ ಪ್ರಸ್ತುತ ಹಾಲಿನ ಗುಣಮಟ್ಟ ನಿಯಂತ್ರಣ ಈ ಕುರಿತಂತೆ

ಪ್ರಾಯೋಜಕರು ನೋ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ ಬೆಂಗಳೂರು. ನೋ ಆಲ್ಗಿ ದ್ರಾವಣ ಬಳಸ್ಕೊಂಡ್ರೆ ಒಳ್ಳೆ ಶುಂಠಿ ಬೆಳೆ ಬರುತ್ತೆ. ಇಲ್ಲಿದೆ ಅವರ ಸಂಖ್ಯೆ 8884267651. ರೈತ ಬಂಧವರೇ, ಹಾಸನ ಜಿಲ್ಲೆಯನ್ನು ಸೇರಿಕೊಂಡು ರಾಜ್ಯದ ಬಹಳಷ್ಟು ಭಾಗಗಳಲ್ಲಿ 15 ದಿನಗಳಿಗಿಂತ ಹೆಚ್ಚು ಸಮಯ ಮಳೆ ಬರಲಿಲ್ಲ. ಮೊನ್ನೆ ಹಾಸನ ಜಿಲ್ಲೆಯ ಅನೇಕ ಭಾಗಗಳಲ್ಲಿ ಹದವಾದ ಮಳೆಯಾಗಿದೆ. ಬೇರೆ ಬೇರೆ ಬೆಳೆಗಳನ್ನು ಬಿತ್ತಿರುವ ರೈತರಿಗೂ, ಶುಂಠಿ ಬೆಳೆಯನ್ನು ಸಾಗುವಳಿ ಮಾಡಿರುವ ಕೃಷಿಕರಿಗೂ ಆನಂದವಾಗಿದೆ. ನಿಸರ್ಗದಲ್ಲಿ ಏರಿಳಿತಗಳು ಇದ್ದಿದ್ದೆ. ನಾವು ಅಂದುಕೊಂಡಂತೆ ಎಷ್ಟೋ ಸಂಗತಿಗಳು ಆಗುವುದಿಲ್ಲ. ಅನೇಕ ಸಾರಿ ನಮ್ಮ ತಾಳ್ಮೆ, ಸಾಮರ್ಥ್ಯ, ಸಹನೆಯನ್ನು ನಿಸರ್ಗ ಪರೀಕ್ಷೆ ಮಾಡ್ತಾ ಇರುತ್ತೆ. ಶುಂಠಿ ಬೆಳೆಯ ಸಂಗತಿಯೂ ಹಾಗೆ. ಕೆಲವೊಂದ್ಸಾರಿ ಒಳ್ಳೆ ಬೆಲೆ ಬರುತ್ತೆ, ಕೆಲವೊಂದ್ಸಾರಿ ಬೆಲೆ ಪಾತಾಳಕ್ಕೆ ಹೋಗ್ಬಿಡುತ್ತೆ. ಧೃತಿಗಿಡಬಾರದು. ಅನುಭವ ಇಟ್ಕೊಂಡಿರೋರು ಪರಿಸರಕ್ಕೆ ಪೂರಕವಾದ ಕ್ರಮಗಳನ್ನು ಅನುಸರಿಸ್ತಾ ಖರ್ಚುಗಳನ್ನು ಕಮ್ಮಿಗೊಳಿಸ್ತಾ ಹೋದರೆ ಕಮ್ಮಿ ಬೆಲೆಯಲ್ಲೂ ತಕ್ಕಮಟ್ಟಿನ ಗಳಿಕೆಯನ್ನು ಮಾಡಿಕೊಳ್ಬಹುದು, ಅಥವಾ ಕಳ್ಕೊಳ್ಳದಲ್ಲೇ ಮುಂದೆ ಸಾಗಬಹುದು. ಅತಿಯಾದ ಬಂಡವಾಳ, ಅತಿಯಾದ ಅವಲಂಬನೆ ಎಲ್ಲ ಬೆಳೆಗಳಲ್ಲೂ ಒಳ್ಳೆಯದಲ್ಲ. ಇನ್ನೇನು ಬರೋ ದಿನಗಳಲ್ಲಿ ಮಳೆ ಹಿಡ್ಕೊಂಬಿಡುತ್ತೆ, ಶೀತ ಆದರೆ ಶುಂಠಿ ಹೆದರುತ್ತೆ, ಕೊಳೆ ರೋಗ ಸಹಜವಾಗಿ ಅಲ್ಲಲ್ಲಿ ಕಾಣಿಸ್ಕೊಳ್ಬಹುದು. ಈಗಾಗಲೇ ಶುಂಠಿಗೆ ಬೋರೋ ದ್ರಾವಣವನ್ನು ಸಿಂಪಡಣೆ ಮಾಡಿಕೊಳ್ಳದೇ ಇದ್ರೆ ಈಗಲೂ ಮಾಡಿಕೊಳ್ಬಹುದು. ಶುಂಠಿಗೆ ಕೊಳೆ ರೋಗ ಬಾರದಂತೆ ಬೋರೋ ದ್ರಾವಣ ಮುಂಚಿತವಾಗಿ ಸಿಂಪಡಣೆ ಮಾಡಿಕೊಂಡ್ರೆ ಅನುಕೂಲ ಆಗ್ತದೆ. ಬಂದ ನಂತರ ಬೋರೋ ದ್ರಾವಣದ ಸಿಂಪಡಣೆ ಪ್ರಯೋಜನ ಆಗುವುದಿಲ್ಲ. ಇನ್ನು ಸುಣ್ಣವನ್ನು ಹಾಕ್ಕೊಳ್ಬಹುದು. ಸುಣ್ಣವು ಸಹ ರೋಗ ನಿಯಂತ್ರಣಕ್ಕೆ ಸಹಕಾರಿಯಾಗ್ತದೆ. ಕಾಪರ್ ಆಕ್ಸಿಕ್ಲೋರೈಡನ್ನು ಬಂದ ಬಳಿಕ ನೀವು ಬಳಕೆ ಮಾಡೋದು ಉತ್ತಮವೇ. ಬರೋದಕ್ಕಿಂತ ಮುಂಚಿತವಾಗಿ ಅಥವಾ ಬಂದ ಮೇಲೆ ಯಥೇಚ್ಛವಾಗಿ ಉಪಯೋಗಿಸ್ಕೊಳ್ಳೋದು ಸೂಕ್ತ ಅಲ್ಲ. ಎಲ್ಲೆಲ್ಲಿ ಕಾಣಿಸ್ಕೊಂಡಿದೆಯೋ ಆ ಪ್ರದೇಶಗಳಲ್ಲಿ ಕಾಪರ್ ಆಕ್ಸಿಕ್ಲೋರೈಡನ್ನು ನೀವು ಉಪಯೋಗ ಮಾಡಿಕೊಂಡ್ರೆ ಅಥವಾ ಬಳಕೆ ಮಾಡಿಕೊಂಡ್ರೆ ಒಳ್ಳೆಯದೆ. ಟ್ರೈಕೋಡರ್ಮದ ಪ್ರಯೋಜನಕಾರಿ ಸಂಗತಿಯು ನಿಮಗೆ ಗೊತ್ತಿದೆ. ಬಹಳ ಮುಖ್ಯವಾಗಿ ನೀರು ನಿಲ್ಲದಂತೆ ಬಸಿ ಕಾಲುವೆಗಳನ್ನು ರಚನೆ ಮಾಡಿಕೊಳ್ಳಬೇಕು. ಈಗಾಗಲೇ ಮಾಡಿಕೊಂಡು ಇನ್ನೂ ಅಗತ್ಯತೆ ಇತ್ತು ಅಂತಂದರೆ ಇನ್ನೂ ಸ್ವಲ್ಪ ಆಳಕ್ಕೆ ಮಾಡಿಕೊಂಡ್ರೂ ತಪ್ಪೇನಿಲ್ಲ. ಒಟ್ಟಾರೆ ಸತತವಾಗಿ ಮಳೆ ಬಂದರೆ ನೀರು ಸರಾಗವಾಗಿ ಹರಿದ್ಕೊಂಡು ಹೋಗಬೇಕು, ನೀರು ನಿಲ್ಲಬಾರದು. ಶೀತದ ವಾತಾವರಣ ಶುಂಠಿಯ ಕೊಳೆ ರೋಗಕ್ಕೆ ಬಹಳ ಪೂರಕವಾಗಿ ಕೆಲಸ ಮಾಡುತ್ತೆ. ರಾಸಾಯನಿಕ ಗೊಬ್ಬರಗಳನ್ನು ಹೆಚ್ಚೆಚ್ಚು ಬಳಸಿದರೆ ಶುಂಠಿ ಮೊದಲು ಚೆನ್ನಾಗಿ ಕಾಣುತ್ತೆ, ಆಮೇಲೆ ಏನೇನೋ ಪರಿಣಾಮಗಳು ಕಂಡುಬರೋದಿದೆ. ಒಂದು, ಹಾಕಿದಾಗ ಸ್ವಲ್ಪ ದಿನಗಳ ಕಾಲ ಚೆನ್ನಾಗಿ ಬೆಳೆ ಹುಲ್ಸಾಗಿ ಬೆಳವಣಿಗೆ ಆಗಬಹುದು. ನಂತರದ ದಿನಗಳಲ್ಲಿ ಅದು ಅವಲಕ್ಷಣವಾಗಿಯೂ ಪರಿಣಮಿಸಬಹುದು. ರಾಸಾಯನಿಕಗಳನ್ನು ಒಂದು ಮಿತಿಯಾಗಿ ಉಪಯೋಗಿಸ್ಕೊಳ್ಳೋದು ತಪ್ಪೇನಿಲ್ಲ ಅಂತ ಅಂದ್ಕೊಂಡು ಅನುಭವಿಗಳು ಮಾತಾಡೋದಿದೆ. ಬರೀ ಪ್ರಧಾನ ಪೋಷಕಾಂಶಗಳಲ್ಲದೇ ಲಘು ಪೋಷಕಾಂಶಗಳಿರುವ ದ್ರಾವಣಗಳನ್ನು ನೀವು ಸಿಂಪರಣೆ ಮಾಡಿಕೊಳ್ಬಹುದು, ಅಥವಾ ಪುಡಿ ರೂಪದ ಲಘು ಪೋಷಕಾಂಶದ ಪದಾರ್ಥಗಳನ್ನು ಮಣ್ಣಿಗೆ ಹಾಕಬಹುದು. ಇವತ್ತು ಅನೇಕ ಸಂಘ ಸಂಸ್ಥೆಗಳು ನಾನಾ ರೀತಿಯ ದ್ರಾವಣಗಳನ್ನು, ಪದಾರ್ಥಗಳನ್ನು ಪರಿಚಯಿಸಿದವೆ. ಅನುಭವಗಳನ್ನು ಗಮನಿಸಿಕೊಂಡು ಉಪಯೋಗಿಸ್ಕೊಳ್ಳಿ. ರೈತ ಬಂಧವರೇ, ಎಲ್ಲೆಲ್ಲಿ ಶುಂಠಿಗೆ ಕೊಳೆ ರೋಗ ಕಾಣಿಸಿಕೊಂಡಿದೆಯೋ ಆ ಪ್ರದೇಶದಲ್ಲಿ ಕಾಪರ್ ಆಕ್ಸಿಕ್ಲೋರೈಡ್, ತಾಮ್ರದ ಆಕ್ಸಿಕ್ಲೋರೈಡ್ ಒಂದು ಡ್ರಮ್ ನೀರಿಗೆ 600 ಗ್ರಾಮ್ನಷ್ಟು ಹಾಕಿ ಅದನ್ನು ರೋಗ ಕಾಣಿಸಿರುವ ಜಾಗಗಳಿಗೆ ಮಾತ್ರ ಹಾಕ್ಕೊಳ್ತಾ ಹೋದರೆ ಉತ್ತಮ ಆಗ್ತದೆ, ಪರಿಹಾರ ಆಗ್ತದೆ ಅಂತ ಅಂದ್ಕೊಂಡು ತಜ್ಞರು ಹೇಳೋದಿದೆ. ಅಥವಾ ಮೆಟಲಾಕ್ಸಿಲ್ ಮತ್ತು ಮ್ಯಾಂಕೋಜಬ್ ಇರುವ ರಾಸಾಯನಿಕವನ್ನು ಕೊಳೆ ರೋಗ ಮುಂದೆ ಹರಡದಂತೆ ಆ ರೋಗ ನಿವಾರಣೆ ಆಗಲಿಕ್ಕೂ ಉಪಯೋಗಿಸ್ಕೊಳ್ಬಹುದು ಅಂತ ಅಂದ್ಕೊಂಡು ತಜ್ಞರು ಹೇಳ್ತಿದ್ದಾರೆ. ಸೊಗಸಾದ ಶುಂಠಿ ಬೆಳೆಗೆ ನೂ ಆಲ್ಗಿ ದ್ರಾವಣ ಬಳಸಿಕೊಳ್ಳಿ. ಸಂಪರ್ಕಿಸಿ 8884267651. ಇದುವರೆಗೆ ಶುಂಠಿ ಬೆಳೆ ಬೇಸಾಯ ಕುರಿತ ರೈತರಿಗೆ ಸಲಹೆ ಕೇಳಿದಿರಿ. ಪ್ರಾಯೋಜಿಸಿದವರು ನೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ. ಹವಾಮಾನ ವರದಿ. ಹಾಸನ ಜಿಲ್ಲೆಯ ಇಂದಿನ ಹಾಗೂ ನಾಳೆಯ ಹವಾಮಾನ ವರದಿ ಹೀಗಿದೆ. ಜಿಲ್ಲೆಯಲ್ಲಿ ಗರಿಷ್ಠ 30 ಡಿಗ್ರಿ ಹಾಗೂ ಕನಿಷ್ಠ 20 ಡಿಗ್ರಿ ಉಷ್ಣಾಂಶ ದಾಖಲಾಗಿದೆ.